ಸರ್. ಹಾ, ನಮ್ಮಲ್ಲಿ ಕಾಡಪ್ಪಳ ಅಂದ್ರೆ ಹಂದಿಗಳ ಕಾಟ ಜಾಸ್ತಿ ಇದೆ ಸರ್. ಬೇಸಿಗೆ ಕಾಲದಲ್ಲಿ ಅವ್ರು ಹಂದಿ ಹೊಡೆಯ ಸ್ವಲ್ಪ ಬರ್ತಾರ, ಬಟ್ ಅದು ಇಲಾಖೆಯವರು ಯಾರು ಏನಾದ್ರು ಅದಕ್ಕೆ ಏನಾದ್ರು ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ನನ್ನ ಮನವಿ ಸರ್. ವೈಲ್ಡ್ ಬೋರ್, ವೈಲ್ಡ್ ಬೋರ್ ಕಾಡಂದಿಗೆ ನೋಡಿ ಸಿದ್ದಲಿಂಗಪ್ಪನವರೇ, ಸರ್ಕಾರದಿಂದ ಒಂದು ಆದೇಶ ಇದೆ. ಆದೇಶ ಏನಪ್ಪಾ ಅಂದ್ರೆ ಕಾಡು ಹಂದಿಗಳನ್ನ ತುಂಬಾ ಹಾವಳಿ ಆದ್ರೆ ನೀವು ಹೊಡಿಬಹುದು, ಆದ್ರೆ ತಿನ್ನಬಾರದು. ಹೊಡೆಯುವುದು ತಪ್ಪಲ್ಲ, ತಿನ್ನುವುದು ತಪ್ಪು. ಆದ್ರಿಂದ ದಯಮಾಡಿ ಇಲಾಖೆಗೆ ನೀವು ಮಾಹಿತಿ ಕೊಡಬೇಕು. ಹೊಡೆದ್ರೆ ಸಪೋಸ್ ಇಲಾಖೆಯವರು ತಂದನ್ನ ಮಾಜರ್ ಮಾಡಿ ಮಾಜರ್ ಬಂದು ಅದನ್ನ ಏನು ಕ್ರಮ ಅಂತ ಮಾಡ್ತಾರೆ. ಇಡೀ ತಾಲೂಕು ಹತ್ತೊಂಬತ್ತು ಒಂದೆರಡು ಹೊಡೆದ್ರೆ ನಮ್ ಕಡೆಯಿಂದ ಅದು ಕಂಟ್ರೋಲ್ ಆಗಲ್ಲ ಸರ್. ಇಲಾಖೆಯವರು ಅದಕ್ಕೇನು ಕ್ರಮ ಕೈಗೊಳ್ಬೇಕು ಸರ್, ನನ್ನ ಮನವಿ ಸರ್. ಆಯ್ತು ಆಯ್ತು, ತಗೊಳ್ಳೋಣ. ನಿಮ್ ಇದನ್ನ ಗಮನಿಸಿದೀವಿ. ಅಲ್ಲ, ಇದು ಬರೀ ಅದು ಒಂದೇ ಏರಿಯಾ ಅಲ್ಲ ಸರ್, ಎಲ್ಲ ಕಡೆ ಇದೆ. ಎಲ್ಲ ಕಡೆ ದಾವಣಗೆರೆ ಇಲ್ಲ ಸರ್, ಅದು ಹಾಸನ ಎಲ್ಲ ದೊಡ್ಡ ಪ್ರಮಾಣದ ಅದು ದೈತ್ಯರ್ಥವು. ಹೌದು, ಅದು ದೊಡ್ಡ ಆನೆ ಸರ್ ತರ ಕಾಣ್ತದೆ. ಖಂಡಿತ ಖಂಡಿತ, ಸಾಮಾನ್ಯವಾಗಿ ನಿರ್ವಹಣೆ ಮಾಡಕ್ ಆಗಲ್ಲ, ಬಹಳ ಕಷ್ಟ. ಒಂದು ಎಕರೆ ಗದ್ದೆ ಕಂಟ್ರೋಲ್ ಮಾಡ್ಲಿಕ್ಕೆ ದಯವಿಟ್ಟು ತಾವು ಶಿಫಾರಸು ಮಾಡ್ತೇವೆ ಸರ್. ಆಮೇಲೆ ಅದಕ್ಕೆ ಪರಿಹಾರ ಇದೆ. ಈ ಕ್ರಾಪ್ ಏನು ರೈಡ್ ಮಾಡ್ತವೆ ಪ್ರಾಣಿಗಳು, ವನ್ಯ ಪ್ರಾಣಿಗಳು, ಅದಕ್ಕೆ ನಿಮ್ಗೆ ಸೂಕ್ತ ಪರಿಹಾರನೇ ಸರ್ಕಾರದಿಂದ ಕೊಡ ಮಾಡುವ ಒಂದು ವ್ಯವಸ್ಥೆನೂ ಸಹ ಇದೆ. ನೀವು ಹತ್ತಿರದ ವಲಯ ಅರಣ್ಯಾಧಿಕಾರಿ ಸಂಪರ್ಕ ಇಟ್ಕೊಳ್ಳಿ, ಏನಾದ್ರೂ ಆತರ ಎಕರೆಗೆ ಇಷ್ಟು ಅಥವಾ ಒಂದು ಇದಕ್ಕೆ ಇಷ್ಟು ಅಂತ ನಮಗೆ ಒಂದು ನಿಗದಿತ ಪ್ರಮಾಣ ಇದೆ, ಅದಕ್ಕೆ ನಿಮ್ಗೆ ಹಣ ಸಿಗುತ್ತದೆ. ಪರಿಹಾರ ಸಿಗುತ್ತೆ, ಪರಿಹಾರ ಸಿಗುತ್ತೆ ಖಂಡಿತ. ಈಗ ನೋಡಿ ಅದಕ್ಕೆ ದಾಖಲೆಯನ್ನು ಕೂಡ ಸರ್ ದಯವಿಟ್ಟು. ಹೌದೌದು, ನಿಮ್ದೇ ಜಮೀನು ಅಂತ ಹೇಳಿ, ಅದು ನೀವು ಯಾವ್ದೇ ಸರ್ಕಾರಿ ಜಮೀನಲ್ಲಾಗ್ಲಿ ಎನ್ಕ್ರೋಚ್ಮೆಂಟ್ ಒತ್ತುವರಿ ಜಾಗದಲ್ಲಿ ಬೆಳೆಸಿರಬಾರ್ದು. ನಿಮ್ದೇ ಪಾಣಿಪಟ್ಟ ಇದ್ರೆ ಅದನ್ನ ನೀವು ಫೋಟೋ ತೆಗೆದು ನಿಮ್ದು ಪಾಣಿಪಟ್ಟ ತಗೊಂಡು ಒಂದು ಅರ್ಜಿ ಕೊಡಿ, ಇಂತಿಂತ ಆಗಿದೆ. ನಾವು ಸ್ಪಾಟಿಗೆ ಬಂದು ನಮ್ಮ ಬೀಟ್ ಫಾರೆಸ್ಟ್ಸ್ ಏನಿದ್ದಾರೆ, DRF ಏನಿದ್ದಾರೆ, RF ಏನಿದ್ದಾರೆ, ಮಂಚೂಣಿ ಸ್ಟಾಫ್ ಅವ್ರು ಬಂದು ಕ್ರಮ ತಗೋತಾರೆ. ನೀವು ಅದಕ್ಕೆ ಸರ್ ಒಂದ್ ನಿಮಿಷ, ಈ ಬೆಳೆಗಳ ನಾಶ ಮಾಡೋದಲ್ಲದೆ ಬಿತ್ತನೆ ಬೀಜ ಕೂಡ ಶೇಂಗಾ ಆಗಲಿ ತೊಗರಿ ಆಗಲಿ ಕಾಲ್ ಮುಂಚೆ ಎಲ್ಲಾನು ಹಾಳು ಮಾಡಿಬಿಡುತ್ತೆ ಸರ್. ಅದಕ್ಕೆ ದಯವಿಟ್ಟು ಅದು ಇಲಾಖೆನ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಂತ ನಾನು ನಿಮ್ಮ ರೈತರದ್ದು ನೋವು ಗೊತ್ತಾಗುತ್ತೆ. ಎಲ್ಲದಕ್ಕೂ ನಾವು ಸರ್ಕಾರ ಮಾಡಬೇಕು, ಎಲ್ಲದಕ್ಕೂ ಸರ್ಕಾರ ಅಂತ ಬಯಸ್ಬೇಡಿ. ನೀವು ಸಹ ಏನಾದ್ರೂ ಮುಂಜಾಗ್ರತೆ ಕ್ರಮ ನೋಡಿ, ಈಗ ಈ ನೆಲಗಡಲೆ ಬೀಜ ಹಾಕಿರ್ತೀರಾ, ತೆಂಗಿನಕಾಯಿ ಹಾಕ್ತೀರಾ ಒಳಗಡೆ, ಅವಾಗ ಯಾರು ಬಂದ್ರೆ ನಾವು ಸರ್ಕಾರ ಇಲಾಖೆಯವ್ರು ಎಷ್ಟು ಅಂತ ಮಾಡ್ತಾರೆ ಅಲ್ವಾ? ನೀವು ಅದನ್ನ ಮೆಕ್ಕೆಜೋಳ ಗೊತ್ತಾಯ್ತು, ಮೆಕ್ಕೆಜೋಳ ಅದಕ್ಕೆ ನೀವು ಆದಷ್ಟು ನೀವೇ ಸ್ವಲ್ಪ ಅದನ್ನ ಕಾಪಾಡಬೇಕು. ನೀವು ಪಾಳಿ ತರ ಸುತ್ತಮುತ್ತಲ ಜಮೀನಲ್ಲಿ ಏನಿರ್ದೀರಾ, ಸುತ್ತೋರಿರಿ ಒಂದು ಡಂಗೂರ ಇದು ತಂಪಟೆ ಅಲ್ಲಿ ಹಂದಿ ಆದಂಗೆ ಕೆಲವು ಕಡೆ ಜಿಂಕೆಗಳ ಹಾವಳಿನೂ ಬಹಳ ಇದೆ. ಕೆಲವೊಂದ್ ಕಡೆ ಗದ್ದೆ ನವಿಲು, ನವಿಲು ಕೂಡ ಇದೆ ಸರ್ ನಮ್ ಕಡೆ. ಅದು ಏನು ಅದಕ್ಕೆ ಅದಕ್ಕಂತ ಏನೋ ಏನೋ ಸ್ವಲ್ಪ ಸ್ವಲ್ಪ ನಾಶ ಮಾಡ್ತಾ ಅದನ್ನಿಲ್ಲ, ನವಿಲು ಜಾಸ್ತಿ ಕೂಡ ಇದೆ ಸರ್. ಅದಕ್ಕೇನೋ ಅದಕ್ಕಂತ ಏನು ರಾಷ್ಟ್ರೀಯ ಪ್ರಾಣಿ ಇದೆ ನಮ್ಮೂರು, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಅದನ್ನ ಕಾಪಾಡ್ಕೋಬೇಕು ನೀವು. ಯಾವ್ದೇ ಕಾರಣಕ್ಕೂ ಈ ಪಾಯ್ಸನ್ ಆಗ್ಲಿ ಬೀಜಕ್ಕೆ ಇದಾಗ್ಲಿ ದಯವಿಟ್ಟು ವಿಷಪ್ರಾಶನ ಆಗ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ವಿ. ಯಾರು ಅದಕ್ಕೆ ಒಂದು ಸಾಹಸ ಮಾಡಬೇಡಿ ಪ್ಲೀಸ್. ಅದೇ ಒಂದು ಪ್ರಾಣಿಗೆ ಎಲ್ಲರೂ ವಿಷ ಹಾಕಿದ್ರೆ ಆಮೇಲೆ ಅದು ತಿಂದವು ಎಲ್ಲ ಅನಾಹುತ ಅನಾಹುತ ಆಗ್ತವೆ. ಹೌದೌದು, ಕರೆ ಮಾಡಕ್ಕೆ ಧನ್ಯವಾದಗಳು ತಮಗೆ. ಮುಂದಿನ ಒಂದು ಕರೆ ನೋಡೋಣ. ಹಲೋ ಕೃಷಿ ರಂಗ, ಅದೇ ನಾನು ಅದೇ ಹೇಳಿದ್ದೆ. ಅದನ್ನ ನೀವು ಒಂದು ಪ್ರಾಣಿಗಳ ಸಾಯಿಸ್ಲಿಕ್ಕಾಗಿ ಅಲ್ಲಿ ವಿಷ ಹಾಕಿದ್ರೆ ಅಕಸ್ಮಾತ್ ಆಗಿ ಆ ಪ್ರಾಣಿಗಳನ್ನ ಕೆಲವು ಪಕ್ಷಿಗಳು ಪ್ರಾಣಿಗಳು ಆಹಾರವಾಗಿ ಉಪಯೋಗಿಸ್ತವೆ. ಯಾವ್ಯಾವ ತಿಂದು ಅವು ಅಲ್ಲಿ ಹೋದಲ್ ತನಕ ಗೋವಿಂದ ಬಿಡುತ್ತೆ. ದಯವಿಟ್ಟು ಅದನ್ನ ಅದಕ್ಕೆ ನಾವು ವಿಜ್ಞಾಪನೆ ಮಾಡ್ಕೋತಾ ಇದೀವಿ, ಆ ಕಾರ್ಯ ಮಾಡಕ್ ಹೋಗ್ಬೇಡಿ. ಆಮೇಲೆ ಈ ಊರಿ ಪಕ್ಷಿಗಳಿಗೆ ಹಾಕಿದ್ರಂತೂ ಈ ಊರಿಂದ ಯಾವ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ನಾಶ ಆಗ್ಬಿಡುತ್ತೆ. ನಿಯಂತ್ರಣ ಮಾಡಕ್ ಆಗಲ್ಲ ಅಲ್ಲಿ, ಬಹಳ ಕಷ್ಟ. ಈ ಹಾಕೋದು ನಿಮ್ಗೆ ಅಟ್ಟದ ಮೇಲೆ ಇದ್ರು ಹಾಕೊಳ್ಳೋದು, ಚಪ್ಪಲ್ ಪ್ಯಾಂಟ್ ಹಾಕೊಳ್ಳೋದು, ಆಮೇಲೆ ಎತ್ತಿನ ಮೇಲೆ ಕಟ್ಟಿ ಕಾಂಟ ಮೇಲೆ ಮಲ್ಕೊಂಡ್ಬಿಡುದು ನೆಲ ಮೇಲೆ. ಮಾಡಿ ಒಳ್ಳೆ ಕೆಲಸ ಎಲ್ಲ ನಿಮ್ಮ ಹತ್ರನೇ ಇದೆ. ರೈತರ ಹತ್ರ ಇರೋ ಸೊಲ್ಯೂಷನ್ ಇಲಾಖೆಯವ್ರಿಗೆ ಇರಲ್ಲ. ದಯವಿಟ್ಟು ನೀವು ಆಸಪಾಸ್ತಲ್ಲೇ ಸಹಬಾಳ್ವೆಯಿಂದ ಹೋಗ್ಬೇಕು. ನಾವು ವನ್ಯ ಪ್ರಾಣಿಗಳು ಮತ್ತು ಮಾನವ ಜೀವನ ಸಹಬಾಳ್ವೆಯಿಂದ ಹೋಗ್ಬೇಕು ಒಂದಕ್ಕೊಂದು. ಹೌದೌದು, ಧನ್ಯವಾದಗಳು. ಪರಿಮಾಣಕ್ಕೆ ಧನ್ಯವಾದಗಳು. ಪ್ರಾಣಿ ನಾಯಿ ಸಾಕಿ ಕೊಡಿಸ್ಬಿಟ್ಟು ಅದನ್ನ ಕೇಳಿ ಕೊಡ್ತಾರೆ ಅಲ್ಲ. ಇದ್ರ ಬಗ್ಗೆ ವಿಚಾರ ನಾವ್ ಹೇಳಿದ್ದೇವೆ, ಏನು ಈಗ ಕಾಡು ಪ್ರಾಣಿಗಳ ಕಡಿತದಿಂದ ಈಗ ಹಾವು ಎಲ್ಲ ಕಡಿತವಲ್ಲ, ಅದು ಅರಣ್ಯ ಇಲಾಖೆ ವತಿಯಿಂದನೂ ಅದು ವಿಚಾರ ಮಾಡ್ತಾ ಇದ್ದಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಕರೆ. ಹಲೋ, ಹಲೋ ಕೃಷ್ಣ. ಹಾ ಹೇಳಿ ಸರ್, ಎಲ್ಲಿಂದ? ಬೆಂಗಳೂರು ಆಕಾಶವಾಣಿ ಅಲ್ವಾ? ಬೆಂಗಳೂರು ಆಕಾಶವಾಣಿ. ರಾಜ್ಯದಾದ್ಯಂತ 13 ಆಕಾಶವಾಣಿ ಕೇಂದ್ರಗಳಿಂದನೂ ಪ್ರಸಾರ ಆಗ್ತದೆ. ನಿಮ್ಗೆ ಯಾವ್ದು ಕೇಂದ್ರ ಹೇಳಿದ್ರು ತೊಂದರೆ ಇಲ್ಲ. ಅದೇ ಕಾಡು ಪ್ರಾಣಿ ವಿಷಯ ಮಾತಾಡೋದಕ್ಕೆ ಮಾತಾಡಿ ಸರ್. ಕನೆಕ್ಟ್ ಮಾಡ್ತೀರಾ ಸರ್? ನಮ್ ನೆತ್ತ ಇದ್ದಾರೆ ನಾವು. ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಚಂದ್ರಶೇಖರ್ ಸರ್. ತಮ್ಮ ಹೆಸರು ಹಲೋ. ತಮ್ಮ ಹೆಸರು ಇಲ್ಲೇ ಇದ್ದೇವೆ ಸರ್, ನೀವು ಮಾತಾಡಿ. ಹೇಳಿ. ಹರೀಶ್ ಅಂತ ಸರ್, ಎಂಪಿ ಹರೀಶ್. ಓಕೆ, ಹೇಳಿ ಸರ್. ಹಾಸನ ಜಿಲ್ಲೆ ಆಲೂರು ತಾಲೂಕಿಂದ ಮಾತಾಡೋದು. ಹೇಳಿ, ಹಾಸನ ಆಲೂರು ನಾವೆಲ್ಲ ಕೆಲಸ ಮಾಡಿದ್ದೇವೆ. ಹೇಳಿ ಹರೀಶ್. ಹೌದಾ ಸರ್? ಹೌದೌದು ಸರ್. ನೋಡಿ ಸರ್, ಆಲೂರು ತಾಲೂಕಿನಲ್ಲಿ ಅಂದ್ರೆ ಮಲ್ನಾಡು ಫಸ್ಟ್ ಆಲೂರು ತಾಲೂಕಿನಲ್ಲಿ ಆನೆ ದಾಳಿ ಗಲಾಟೆ ಶುರುವಾಗಿ 5 ಶತಕ ಆಯ್ತು ಸರ್. ಹೌದೌದು, ಖಂಡಿತ. ಅದು ನನ್ನ ಗೊತ್ತಿರೋ ಹಾಗೆ ಸರ್, ಬೀಂಗ್ IMS SP ಪಡೆದ್ರು ಸರ್. ಗುಡ್. ನನಗ್ ಗೊತ್ತಿರೋ ಹಾಗೆ ಸರ್, ಈ ಹೇಮಾವತಿ ನದಿಗೆ ಗೊರೂರ್ನಲ್ಲಿ ಅಡ್ಡ ಡ್ಯಾಮ್ ಕಟ್ಟಿದ್ರು ಸರ್. ಹೌದು. ಆಗ ತಗ್ಗು ಪ್ರದೇಶದಲ್ಲಿದ್ದ ಆನೆಗಳೆಲ್ಲ ಮೇಲೆ ಬಂದು. ಹೌದು. ಅದಕ್ಕಿಂತ ಮೊದಲು ಯಾವತ್ತೂ 10 ವರ್ಷಕ್ಕೆ ಒಂದ್ಸರಿಂದ ಯಾವಾಗ್ಲೂ ಒಂದ್ಸರಿ ಆನೆ ಬಂದು ಹೋಗೋದು ಅಷ್ಟೇ ಬಿಟ್ರೆ ಇನ್ನೇನು ಆನೆ ಅವಳಿ ಇರ್ಲಿಲ್ಲ ಸರ್. ಹೌದು. ಅದು ಯಾವಾಗ ನೀರ್ ನಿಂತು ಅಲ್ಲಿಂದ ಮೇಲೆ ಬಂದ್ಬಿಟ್ಟು ಸರ್. ಹೌದು. ಆಲೂರು ತಾಲೂಕು ಮತ್ತೆ ಅರ್ಕಲ್ಗೋಡು ತಾಲೂಕು ಸಮೀಪದಲ್ಲಿರೋದ್ರಿಂದ ತುಂಬಾ ಹಾವಳಿ ಮಾಡಿದ್ರು ಸರ್. ಹೌದು. ಸಂಪೂರ್ಣ ಸಾಮಾನ್ಯ ಇದುವರೆಗೆ ಒಂದು 80-85 ಜನ ಸತ್ತೋಗಿದ್ದಾರೆ. ಸಾಮಾನ್ಯ 30-40 ಆನೆಗಳು ಸತ್ತೋಗಿದ್ದಾರೆ ಸರ್, ಘರ್ಷಣೆಯಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿ ಹಾನಿ ಜಾಸ್ತಿ ಆದಾಗ ಸ್ವಲ್ಪ ಬೆಳೆ ಕಮ್ಮಿ ಆಯ್ತಲ್ಲ, ಸ್ವಲ್ಪ ಎಲ್ಲ ಸಕ್ಲೇಶ್ಪುರ ತಾಲೂಕಿಗೆ ಹೋಗ್ತಾರೆ. ಸಕ್ಲೇಶ್ಪುರ ತಾಲೂಕಲ್ಲಿ ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದ್ರು. ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದಾಗ ಅಲ್ಲಿ ಡೀಪೆಸ್ಟ್ ಏರಿಯಾದಲ್ಲಿದ್ದವೆಲ್ಲ ಮತ್ತೆ ಮೇಲೆ ಬಂದ್ರು ಸರ್. ಸರ್, ಈಗ ಕನಿಷ್ಠ ಅಂದ್ರೆ 70-80 ಆನೆ 2 ಹಿಂಡಲ್ಲಿದ್ದಾವೆ ಸರ್. ಈಗ ಬೇಲೂರು ತಾಲೂಕನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಸರ್. ಸರ್, ನಂದು ಒಂದೇ ಒಂದ್ ಸಣ್ಣ ಪ್ರಶ್ನೆ ಸರ್. ಯಾವ್ದೋ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಪ್ಚರ್ ಆಗುತ್ತೆ, ಅದು ಏರಿಯಾದಲ್ಲಿ ಏನೇನ್ ಪ್ರಾಣಿಗಳಿದಾವೆ, ಅವು ಏನ್ ಆಗ್ತವೆ, ಮುಂದಿನ ಭವಿಷ್ಯ ಏನು, ಜನಗಳಿಗೆ ಹಾಗಿರ್ಲಿ ಸರ್, ಅವ್ರ ಭವಿಷ್ಯ ಏನು ಅನ್ನೋದನ್ನ ಒಬ್ರು ಕೂಡ ಯೋಚನೆ ಮಾಡ್ಲಿಲ್ವಲ್ಲ ಸರ್. ಈಗ ಆನೆ ದಾಳಿ ಮಾಡುತ್ತೆ, ಹಾನಿ ಮಾಡುತ್ತೆ ಅಂತೇಳಿ ಫ್ರೆಂಚ್ ಮಾಡ್ತೀವಿ, ಫೆನ್ಸ್ ಹಾಕ್ತಿವಿ ಅಂತ ಹೇಳ್ಬೋದು ಸರ್. ಆಮೇಲೆ ಕೊಡೋ ಪರಿಹಾರ ಇದೆಯಲ್ಲ ಸರ್, ಆ ಪರಿಹಾರ ಖರ್ಚು ಮಾಡಿದ ಒಂದು 10% ಸಿಗಲ್ಲ ಸರ್. ದಿಸ್ ಇಸ್ ಅ ಟ್ರೂ ಐ ಟೆಲ್ ಯು ಸರ್. ನೋಡಿ ಹರೀಶ್ ಅವರೇ, ನೀವು ಪತ್ರಕರ್ತರು ಸಹ ಆಗಿದ್ರನ್ನೋದು ಕೇಳಿ ಸಂತೋಷ ಆಯ್ತು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಜನಸಂಖ್ಯೆ ಜಾಸ್ತಿ ಆದಂಗಾದಂಗೆ ಕೇಳಿ ಜನಸಂಖ್ಯೆ ಸ್ಫೋಟ ಜಾಸ್ತಿ ಆದಂಗಾದಂಗೆ ಏನಾಗ್ತದೆ ಈಗ ನೋಡಿ, ನಮ್ಮ ಅದೃಷ್ಟಕ್ಕೆ ವನ್ಯ ಪ್ರಾಣಿಗಳ ಸಂತತಿನೂ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈಗ ವೈಡ್ನಿಂಗ್ ರೋಡ್ ಮಾಡ್ತೀವಿ, 6 ಲೇನು 4 ಲೇನು ಅದಕ್ಕಿಲ್ಲ ಅನ್ನಕ್ಕಾಗಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಯಲ್ಲಿ ಹೋಗ್ಬೇಕು, ಅಭಿವೃದ್ಧಿ ನಮ್ಮ ಅರಣ್ಯ ವನ್ಯಜೀವಿ ಸಂರಕ್ಷಣೆ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮ ಹೋಗ್ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆಲ್ಲ ಕಾರಣ ಜನಸಂಖ್ಯೆ. ಅದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲ ಹೊಂದ್ಕೊಂಡು ಹೋಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು, ಅದು ಇಲ್ದಿದ್ರು ದೊಡ್ಡ ದಾಂಗ್ಲೆ ಮಾಡ್ತಾರೆ. ಹೊಂದ್ಕೊಂಡು ಹೋಗೋದು ಒಂದೇ ದಾರಿ ಬಿಟ್ರೆ ಯಾವ್ದಿಲ್ಲ ಸರ್. ಅಂದ್ರೆ ಏನ್ ಗೊತ್ತಾ ಸರ್, ಅಲ್ಲಿ ಶ್ರೀಮಂತ ಬರುವ ಅಂತ ಪ್ರಾಣಿ ನೋಡೋದಿಲ್ಲ, ಕನಿಷ್ಠ ಬಡವರಿದ್ದಾರೆ ಸರ್. ಅವ್ರು ಒಂದ್ಸರಿ ತುಳಿದು ಹೋಯ್ತು ಅಂದ್ರೆ ಸರ್, ಈಗ 2-3 ದಿವಸದಲ್ಲೇ ಬೇಲೂರಲ್ಲಿ ಚಿಂದಿ ಮಾಡಾಕ್ಬಿಟ್ಟಿದೆ. ಏನಾಗ್ಬೇಕು ಸರ್, ಅದು ಕಾಫಿ ಸರ್, 1-2 ಎಕರೆ ಇಟ್ಕೊಂಡಿರ್ತಾರೆ, ಅದ್ರಿಂದಲೇ ಜೀವನ ಸಾಗಿಸ್ತಾ ಇರ್ತಾರೆ. ನಾನು ಹೇಳೋದು ಏನಪ್ಪ ಅಂದ್ರೆ, ಪರಿಹಾರ ಕೊಡೋದ್ರಲ್ಲಿ ಸ್ವಲ್ಪ ಸರ್ಕಾರ ಯೋಚನೆ ಮಾಡಿ ಪರಿಹಾರ ನಗಣ್ಯ ಅಂತೀರಿ. ಹೌದು ಸರ್. ಇಲ್ಲ, ಈಗ ನೋಡಿ, ಈಗ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, ಒಂದಿಷ್ಟು ಡಬಲ್ ಆಗಿದೆ. 5,000 ಇದ್ದದ್ದು 10,000, 10,000 ಇದ್ದದ್ದು 25,000, ಆಮೇಲೆ ಮಾನವ ಹಾನಿಗೆ 15 ಲಕ್ಷ ಇದ್ದದ್ದು 20 ಲಕ್ಷ ಕೊಡ್ತಾ ಇದಾರೆ ಈಗ. ಆದ್ರೆ ಕೃಷಿ ಹಾನಿಗೆ ಇದು ಏನಾದ್ರು ಸರ್ ಹೇಳುದು ನಿಮ್ಮ ಸಲಹೆ ಸರಿ ಇದೆ. ಅಂದ್ರೆ ಕಾಜಲ್ ಮೇಡಮ್ ಅವರು, ಈಗ ಇಷ್ಟೆಲ್ಲ ಅನಾಹುತ ಆಗ್ತದಲ್ಲ, ಈಗ ಮನುಷ್ಯರಿಗೆ ಆದ್ರೆ ಇನ್ಶೂರೆನ್ಸ್ ಮಾಡ್ತವೆ, ಇದಕ್ಕೂ ಕೂಡ ಒಂದು ಇನ್ಶೂರೆನ್ಸ್ ಏನಾದ್ರು ತಮ್ಮ ಇಲಾಖೆ ವತಿಯಿಂದ ಅಥವಾ ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದ್ರೆ ಈಗ ನಗಣ್ಯ, ಈಗ 100 ರೂಪಾಯಿ ಖರ್ಚಾದಾಗ 1 ರೂಪಾಯಿ ನೀವು ಪರಿಹಾರ ಕೊಟ್ರೆ ಏನಾಗುತ್ತದು? ಅಷ್ಟೇ ಬೆಳೆ ನಷ್ಟದ ಏನಿದೆ ಅಂದ್ರೆ ಗವರ್ಮೆಂಟ್ ರೇಟ್ಸ್ ಇದೆ ಅದೇ ಪ್ರಕಾರ ಈಗ ಅದು ಮತ್ತೆ ಈಗ ಪ್ರಸ್ತಾವನೆ ಸರ್ ಅದಕ್ಕೆ ಅದು ಗ್ರೂಪ್ ಇನ್ಸೂರೆನ್ಸ್ ಈ ತರ ಎಲ್ಲಾರು ಮಾಡಿದ್ರೆ ಸರಿ ಹೋಗ್ಬೋದು. ಯಾಕಂದ್ರೆ ಈಗ ನೋಡಿ ಆ ಊರಲ್ಲಿ ಯಾವ ಇನ್ಸೂರೆನ್ಸ್ ಮಾಡಿದ್ರು ಸಿಗಲ್ಲ ಸರ್, ಅದು ನಾನು 50 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್ ನಾನು. ಅಲ್ಲ ಈಗ 80-90 ಆನೆಗಳು ಒಂದೆರಡು ಊರಲ್ಲಿ ಸೇರ್ಕೊಂಡ್ರೆ ಇಡೀ ಊರು ಬೆಳೆ ಎಲ್ಲ ಗೋವಿಂದ ಏನ್ ಮಾಡ್ತೀರ? ಅದಕ್ಕೆ ನೋಡಿ ಆಮೇಲೆ ಕ್ರಾಪ್ ಇನ್ಸೂರೆನ್ಸ್ ಜೊತೆಗೆ ಇದಕ್ಕೂ ಪ್ರಾಣಿಗಳಿಗೂ ಇನ್ಸೂರೆನ್ಸ್ ಮಾಡ್ತಾ ಇದಾರಲ್ಲ ವೆಟರ್ನರಿ ಡಾಕ್ಟರ್ಸ್, ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ. ಅದಕ್ಕೆ ಈಗ ನೀವೆಲ್ಲದಕ್ಕೂ ಪರಿಹಾರ ಪರಿಹಾರ ಅಂತ ಹೋದ್ರೆ ಆಗೋದಿಲ್ಲ. ಆಯ್ತು, ಏನೋ ಈಗೆಲ್ಲ ಈಗ 15 ಲಕ್ಷ ಕೊಟ್ಟು ತಂದಿರ್ತೀರ ರಾಸುನ, ಅದನ್ನ ಸರ್ಕಾರ 15 ಲಕ್ಷ ಕೊಡ್ಲಿಕ್ಕಾಗತ್ತಾ? ಅದಕ್ಕೋಸ್ಕರ ಆಗಲ್ಲ ಸರ್. ಈಗ ನಾನೇನು ಪ್ರಾಣಿ ಇನ್ಸೂರೆನ್ಸ್ ಅಲ್ಲ ಸರ್, ಅದು ಆಟೋಮೆಟಿಕ್ ಆಗಿ ಇನ್ಸೂರೆನ್ಸ್ ಅದು ಪರ್ಚೇಸ್ ಮಾಡಿರುತ್ತೆ. ಈ ಕೃಷಿನಲ್ಲಿ ಸರ್, ಕೃಷಿನಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಸರ್, ಬೆಳೆ ಕೈಗೆ ಬಂದಾಗ ಎಲ್ಲ ನಾಶ ಮಾಡುತ್ತಾರೆ ಸರ್. ಸರ್ ಇವತ್ತು ಒಂದು ಗುಂಟೆ ಕಾಫಿನ ಒಂದು ಇದನ್ ಮಾಡ್ಬೇಕಾದ್ರೆ, ಕೃಷಿ ಕೆಲಸ ಮಾಡ್ಬೇಕಾದ್ರೆ ಸರ್ 24-26,000 ರೂಪಾಯಿ ಖರ್ಚಾಗುತ್ತೆ ಸರ್ ಒಂದು ಗುಂಟೆಗೆ. ಸ್ಟಾರ್ಟಿಂಗ್ ಇಂದ ಕೊಯ್ಲು ಮಾಡ್ಬೇಕಲ್ಲ ಸರ್, ಅದಕ್ಕೆ ಬೇಕಾದ ಇದು ಎಂತದ ಔಷಧಿ, ಹಾಳು ಮೂಳು ಗೊಬ್ಬರ, ಮ್ಯಾನ್ಯಲ್ ಲೇಬರ್, ಎಷ್ಟು ಸಮಯದಿಂದ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಮೂಲ ಕಾರಣ ಈ ಫ್ಲಕ್ಚುಯೇಷನ್, ಹವಾಮಾನ ಬದಲಾವಣೆ ಇದೆಯಲ್ಲ, ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಸಕಾಲಕ್ಕೆ ಕಾಲಕ್ಕೆ ಮಳೆ ಬರಲ್ಲ. ನೋಡಿ ಈಗ ಗುಲ್ಬರ್ಗ ಬೀದರ್ ಮಳೆ ಇರಲಿಲ್ಲ, ಸಿಕ್ಕಾಪಟ್ಟೆ ಪ್ರವಾಹ ಬಂದು ರೋಡ್ ಅಲ್ಲೆಲ್ಲ ಕೇಳಿ ಕೇಳಿ ಯಾಕೆ ನಮಗೆ ಮಳೆ ಆಯ್ತು ಸರ್ ನೋಡಿ. ಆ ಟೈಮಿಗೆ ರಾಗಿ ಹೋಯ್ತು, ಜೋಳ ಹೋಯ್ತು, ಕಾಫಿಗೆ ಆ ಹೂವಿನ ಟೈಮಿಗೆ ಬರುತ್ತೆ, ಕೆಡ್ಸನ್ನ ಕತೆ ಆಗುತ್ತೆ. ಆದ್ರಿಂದ ಇದಕ್ಕೆಲ್ಲ ಹವಾಗುಣ ಬದಲಾವಣೆ ಆಗಲಿ, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಲ್ಲ, ಅದೆಲ್ಲ ನಾವು ಸೃಷ್ಟಿ ಮಾಡ್ತಿರೋದು. ಮೊದಲಲ್ಲಿ ಎಲ್ಲಿತ್ತು? ಅದನ್ನ ರಿಸೀವ್ ಮಾಡ್ತೀನಿ ಸರ್, ಅದನ್ನ ರಿಸೀವ್ ಮಾಡಿ. ನಾನ್ ಹೇಳೋದು ಕಾಡು ಪ್ರಾಣಿ ದಾಳಿಯಿಂದ ನಷ್ಟ ಆಗುತ್ತೆ, ಅದಕ್ಕೆ ಸರ್ಕಾರ ಒಂದು ಕನಿಷ್ಠ ಬೆಲೆಯನ್ನಾದ್ರೂ ರೂಪಿಸ್ಬೇಕು. ಅದಕ್ಕೆ ತಾವು ಇಲಾಖೆ ಅಧಿಕಾರಿಗಳು, ತಾವು ಕೂಡ ಕೃಷಿ ಕ್ಷೇತ್ರದಿಂದ ಬಂದಿದ್ದೀರಿ, ತಾವು ಅದಕ್ಕೆ ಸ್ವಲ್ಪ ಏನು ಅಂತ ಹೇಳಿ ತಾವು ಸ್ವಲ್ಪ ಕೃಷಿಕರಿಗೆ ಅನುಸರಿಸಿದ ಸಲಹೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಸರ್ ಎಲ್ಲಿಂದ? ಸರ್ ವೆಂಕಟೇಶ್ ಬಿಆರ್ ನಂಜನಗೂಡಿ. ಕೇಳಿ ವೆಂಕಟೇಶ್ ಅವರ, ಏನ್ ಸಮಸ್ಯೆ? ಈ ಕಡೆ ಕಾಡಂದಿಗಳದ್ದು ಸಿಕ್ಕಾಬಟ್ಟೆ ಸರ್ ಹಾವಳಿ. ಅದಕ್ಕೆ ಮನೆ ಹತ್ರ ಎಲ್ಲ ಬಂದ್ಬಿಡ್ತವೆ ಅಕ್ಕಪಕ್ಕ, ಈ ತರ ಸಮಸ್ಯೆ. ವೈಲ್ಡ್ ಗೋಸ್ಕರ ನಾವು ಇವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಪೆನ್ಸೇಷನ್ ಇದೆ ಸರ್, ಏನಿದೆ ಕೊಡ್ತಾ ಇದೀವಿ. ಸೊ ಅದರಲ್ಲಿ ಅಂದ್ರೆ ಎಲ್ಲೆಲ್ಲಿ ಆಗತ್ತೆ, ಸೊ ನಾವು ಅಲ್ಲಿ ಸ್ಥಳೀಯ ನಮ್ದು ಸಿಬ್ಬಂದಿ ಏನಿದ್ದಾರೆ ಅಲ್ಲಿ ಹೋಗ್ತಾರೆ, ಮತ್ತೆ ಅಂದ್ರೆ ಹಾಜರ್ ಮಾಡಿ ಏನಿದೆ ಅದ್ರದ್ದು ಈ ಪರಿಹಾರ ಆಪ್ ಅಲ್ಲಿ ಡೇಟಾ ಅಪ್ಡೇಟ್ ಮಾಡ್ತಾರೆ, ಮತ್ತೆ ಅದೇ ಮುಖಾಂತರ ಅವ್ರದ್ದು ಅಂದ್ರೆ ಎಲ್ಲ ನಮ್ದು RFO ACF ಮತ್ತೆ DFO ಲಾಗಿನ್ ಅಲ್ಲಿ ಹೋಗುತ್ತೆ, ಮತ್ತೆ ಅಲ್ಲಿ ಸ್ಯಾಂಕ್ಷನ್ ಆಗುವಂತ. ಯಾರ್ದು ಒಂದು ಹೊಲದಲ್ಲಿ ಡ್ಯಾಮೇಜ್ ಆತಪ್ಪ, ಈಗ ಭತ್ತ ಬೆಳೆದಿದ್ರು ಅಂತ ಇಟ್ಕೊಳ್ರಿ, ಅದ್ ಏನು ಹೆಂಗ್ ಪ್ರೊಸೀಜರ್, ಹೆಂಗ್ ಯಾರನ್ನ ಭೇಟಿ ಮಾಡಬೇಕು? ಅಲ್ಲಿ ಕನ್ಸರ್ನ್ ಅಂದ್ರೆ ಸ್ಥಳೀಯ ಸಿಬ್ಬಂದಿ ಯಾರಿದ್ದಾರೆ, ಬಿಟ್ ಫಾರೆಸ್ಟರ್ ಇದ್ದಾರೆ, DRFO ಇದ್ದಾರೆ, ತಿಳಿಸ್ಬೇಕು. ಮತ್ತೆ ಅವರಲ್ಲಿ ಇಮಿಡಿಯೇಟ್ ಅಂದ್ರೆ ಮಾಹಿತಿ ತಗೊಂಡು ಕೊಡ್ತಾರೆ, ಅದು ಅಪ್ಲೋಡ್ ಮಾಡ್ತಾರೆ. ಮತ್ತೆ ಸರ್ ಪ್ರಶ್ನೆ? ಅದೇ ಸರ್, ಅದು ಅಂದ್ರೆ ಫಾರೆಸ್ಟ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ, ಅಷ್ಟಾಗಿ ಗಮನಿಸ್ತಾ ಇಲ್ಲ ಸರ್. ಅಲ್ಲ ನೀವು ಅದ ಹಂಗ್ ಮಾಡಕ್ ಆಗಲ್ಲ, ಈಗ ಇಮಿಡಿಯೇಟ್ ಗಮನಕ್ಕೆ ತರೋದು ತರ್ಲೇಬೇಕು. ನೀವು ತಂದಿಲ್ಲ ಅಂದ್ರೆ ಮತ್ತೆ ಉನ್ನತ ಅಧಿಕಾರಿ ಇರ್ತಾರಲ್ಲ ಫಾರೆಸ್ಟ್ ಅಲ್ಲೇ, ಮತ್ತೆ ಅಲ್ಲಿ ನೀವು ಅಲ್ಲಿ ಲೋಕಲ್ ಇದ್ದವ್ರು ನಿಮ್ ನಂಬರ್ದಲ್ಲ, ಮತ್ತೆ ಮೇಲ್ಮೇಲೆ ಅವ್ರ ಮೇಲ್ಮೇಲೆ ಇರ್ತಾರೆ, ಕೊನೆಗೆ ಯಾರು ಇಲ್ಲ ಅಂದ್ರೆ ಮತ್ತೆ MLA MPಗಳನ್ನ ಅವ್ರ ಮೂಲಕ ನೀವು ಹೇಳ್ಸಕ್ ಆಗತ್ತೆ. ಕರಿಮಳಕ್ಕೆ ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ನಿರ್ವಹಣಾ ಕ್ರಮ. ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿತ್ತು. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಆಗಮಿಸಿ, ಕುಮಾರಿ ಕಾಜಲ್ ಪಾಟೀಲ್ ಮೇಡಮ್ ಅವರು, DCF ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇವರು ಆಗಮಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಕೊಟ್ಟರು. ಮೇಡಮ್ ತಮಗೆ ಎಲ್ಲರೂ ಕೇಳುಗರ ಪರವಾಗಿ ಧನ್ಯವಾದಗಳು. ಅದೇ ತರ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ಚಂದ್ರಶೇಖರ್ ಅವರು ಕೂಡ

ಬಾಲ